ಮೋಕ್ಷವನ್ನೇ ಕೊಡಬಲ್ಲ ಪರಮಾತ್ಮನಲ್ಲಿ ಐಹಿಕ ಸುಖಕ್ಕಾಗಿ ಯಾವತ್ತೂ ಪ್ರಾರ್ಥನೆಯನ್ನು ಮಾಡಬೇಡ. ಮೋಕ್ಷಕ್ಕೆ ಪ್ರತಿಬಂಧಕವಾದ ಸುಖಗಳನ್ನು ಯಾವತ್ತೂ ಅಪೇಕ್ಷೆ ಮಾಡಬೇಡ ಅನ್ನೋದಕ್ಕೆ ಒಬ್ಬ ಚಕ್ರವರ್ತಿಯ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ. ಕ್ಷೋಣಿಪತಿ ಸುತನೆನಿಸಿ ಕೈ ದುಗ್ಗಾಣಿಗೊಡ್ಡುವ ತೆರದಿ ಸುಮನಸಧೇನು ಮನೆಯೊಳಗಿರಲು ಗೋಮಯ ಬಯಸುವಂದದಲ್ಲಿ ವೇಣುಗಾನ ಪ್ರಿಯನ ಅಹಿಕ ಸುಖಾನುಭವ ಬೇಡದಲೆ ಲಕ್ಷ್ಮೀ ಪ್ರಾಣನಾಥನ ಪಾದಭಕೃತಿಯ ಬೇಡು ಕೊಂಡಾಡು. ಕ್ಷೋಣಿ ಅಂದರೆ ಭೂಮಿ, ಕ್ಷೋಣಿಪತಿ ಅಂದರೆ ಭೂಮಿಗೆ ಅಧಿಪತಿಯಾಗಿರ್ತಕ್ಕಂಥವನು ರಾಜಕುಮಾರ, ರಾಜ. ಕ್ಷೋಣಿಪತಿ ಸುತ ಅಂತ ಹೇಳಿದರೆ ಅಂತಹ ರಾಜನ ಮಗ ರಾಜಕುಮಾರ. ನೀನು ಕ್ಷೋಣಿಪತಿ ಸುತ ನೆನೆಸೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪರಮಾತ್ಮನ ಮಕ್ಕಳು ನಾವೆಲ್ಲರೂ ಈ ರೀತಿಯಾಗಿ ಕರೆಸ್ಕೊಂಡು ಕೈ ದುಗ್ಗಾಣಿಗೊಡ್ಡುವ ತೆರದಿ ಒಂದು ಎರಡು ಪೈಸಕ್ಕೆ ಭಿಕ್ಷೆ ಬಿಡಿದ್ರೆ ಏನಾಗತ್ತೆ? ಆ ಚಕ್ರವರ್ತಿ ಮಗನೇ ಹೋಗಿ ಭಿಕ್ಷೆಗಾಗಿ ಇನ್ನೊಬ್ಬರನ್ನು ಬೇಡಿದರೆ ಹೇಗೆ ಆ ಚಕ್ರವರ್ತಿಗೆ ಮಗ ಮಾಡಿರ್ತಕ್ಕಂಥದ್ದು ಅವಮಾನ ಅಂತ ಕರೆಸ್ಕೊಳತ್ತೋ, ಅದೇ ರೀತಿಯಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪರಮಾತ್ಮ ಲಕ್ಷ್ಮೀಪತಿ, ಲಕ್ಷ್ಮಿಗೂ ಸಮಸ್ತ ಐಶ್ವರ್ಯವನ್ನು ಕೊಟ್ಟಿರ್ತಕ್ಕಂಥ ಕರುಣಾ ಸಮುದ್ರನಾಗಿರ್ತಕ್ಕಂಥ ಪರಮಾತ್ಮನ ಮಕ್ಕಳು ಅನ್ನಿಸ್ಕೊಂಡು ನಾವು ಅವನಲ್ಲಿ ಮೋಕ್ಷಪ್ರದ ಸಾಮರ್ಥ್ಯ ಇದ್ದರೂ ಕೂಡ ಐಹಿಕವಾಗಿರ್ತಕ್ಕಂಥ ಮೋಕ್ಷಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ಸುಖವನ್ನು ಬೇಡುವುದು ಸರಿಯಲ್ಲ, ಅದು ಅನರ್ಥಕರ. ರಾಜಕುಮಾರ ಭಿಕ್ಷೆ ಎತ್ತಿ ಹಣ ಕಾಸಿಗಾಗಿ ಇನ್ನೊಬ್ಬರನ್ನು ಆಶ್ರಯ ಮಾಡೋದು ಹೇಗೆ ತಪ್ಪೋ ಹಾಗೆ ಅಂಥೇಳಿ ಕ್ಷತ್ರಿಯ ರಾಜಕುಮಾರ ಅವನ ಕರ್ಮ ಆಚರಣೆ ಹೇಗೆ ಇರಬೇಕು ಅಂತ ಆ ಕಾಳಿದಾಸ ರಘುವಂಶ ಮಹಾಕಾವ್ಯದಲ್ಲಿ ತಿಳಿಸ್ತಾನೆ. ವೀರ ಕ್ಷತ್ರಿಯರಾಗಿರ್ತಕ್ಕಂಥವರು ಬಾಲ್ಯದಲ್ಲಿ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು, ಯೌವನದಲ್ಲಿ ರಾಜ್ಯಭೋಗವನ್ನು ಅನುಭವಿಸಬೇಕು, ವಾರ್ಧಕ್ಯದಲ್ಲಿ ವಾನಪ್ರಸ್ಥ ಧರ್ಮವನ್ನು ಅನುಷ್ಠಾನ ಮಾಡಿ ಆ ನಂತರದಲ್ಲಿ ಯೋಗಬಲದಿಂದ ಪ್ರಾಣೋತ್ಕ್ರಮಣವನ್ನು ಮಾಡಿ ಹರಿಪಾದವನ್ನು ಸೇರಬೇಕು, ಇದು ಕ್ರಮ ಅಂತ ರಘುವಂಶದಲ್ಲಿ ಕಾಳಿದಾಸ ವರ್ಣನೆಯನ್ನು ಮಾಡ್ತಾನೆ. ಇದು ವೀರ ಕ್ಷತ್ರಿಯರ ಧರ್ಮ. ಅದನ್ನು ಮರೆತು ಸಣ್ಣ ವಯಸ್ಸಿನಲ್ಲೇ ಇನ್ನು ಬಾಲ್ಯಾವಸ್ಥೆಯಲ್ಲೇ ಭಿಕ್ಷೆ ಬೇಡಿ ಹಣ ಸಂಪಾದನೆ ಮಾಡೋದು ಹೇಗೆ ಅನರ್ಥಕಾರಿಯೋ, ಅದು ಮುಂದೇನಾಗ್ತಾ ಇದೆ, ಈಗ ಭಿಕ್ಷೆ ಬೇಡಿದರೆ ಮುಂದೇನಾಗುತ್ತೆ, ಇನ್ನೂ ಹೆಚ್ಚೆಚ್ಚು ಹಣವನ್ನು ಬೇಡಬೇಕು ಅನ್ನೋ ಪ್ರವೃತ್ತಿ ಜಾಸ್ತಿ ಆಗುತ್ತೆ. ಆ ಬೇಡಿರ್ತಕ್ಕಂಥ ಹಣವನ್ನು ದುಷ್ಕರ್ಮಗಳಲ್ಲಿ ವಿನಿಯೋಗ ಮಾಡೋದು ಅಥವಾ ಇನ್ನಷ್ಟು ಸಂಗ್ರಹ ಮಾಡಿ ಗುಡ್ಡೆ ಹಾಕೋದು ಈ ರೀತಿಯಾಗಿ ಮಾಡೋದು ಅಂತ. ಹೀಗೆ ಮಾಡಿದಾಗ ಏನಾಗ್ತಾ ಇದೆ, ರಾಜಕುಮಾರ ಏನಾರೋ ಈ ರೀತಿಯಾಗಿ ಮಾಡಿದ್ರೆ ಏನಾಗ್ತಾ ಇದೆ ಅಂದರೆ ಮುಂದೆ ರಾಜ್ಯಭಾರವನ್ನು ಸಮರ್ಥವಾಗಿ ಏನು ನಿರ್ವಹಣೆ ಮಾಡಬೇಕಾಗಿತ್ತು ಆ ಸಾಮರ್ಥ್ಯ ಹೋಗುತ್ತೆ, ರಾಜ್ಯ ಭ್ರಷ್ಟ ಅಂತ ಲೋಕದಲ್ಲಿ ಕರೆಸ್ಕೋತಾನೆ. ಹಾಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಮೋಕ್ಷವನ್ನೇ ಸ್ವತಂತ್ರತ್ವೇನ ಕೊಡಬಲ್ಲ ಸಾಮರ್ಥ್ಯ ಇರುವ ಏಕೈಕ ವ್ಯಕ್ತಿ ಅಂತಾದರೆ ಪರಮಾತ್ಮ. ಅವನನ್ನು ನಾವು ಹಣ ಕಾಸು ವಿಷಯ ಪದಾರ್ಥಗಳ ಭೋಗ ಸಾಂಸಾರಿಕ ಸುಖ ಹೀಗೆ ಎಲ್ಲವನ್ನು ಮೋಕ್ಷಕ್ಕೆ ಪ್ರತಿಬಂಧಕವಾದದ್ದನ್ನು ಬೇಡಿದ್ರೆ ಆ ರಾಜಕುಮಾರನಂತೆ ಹಾಸ್ಯಾಸ್ಪದ ಆಗತ್ತೆ. ಮತ್ತು ಇಂತಹ ಅವನು ಹೇಗೆ ಐಶ್ವರ್ಯ ಭ್ರಷ್ಟನಾಗ್ತಾನೆ ರಾಜ್ಯ ಭ್ರಷ್ಟನಾಗ್ತಾನೋ ಹಾಗೆ ನಾವು ಹೀನ ಯೋನಿಗಳಲ್ಲಿ ಸಂಚಾರ ಮಾಡೋದು ಜನನ ಮರಣ ರೂಪವಾದ ಸಂಸಾರದಲ್ಲಿ ಮತ್ತೆ ಬರೋದಕ್ಕೆ ಕಾರಣ ಆಗತ್ತೆ. ಅತ್ಯಂತ ದುರ್ಲಭವೂ ಅತ್ಯಂತ ನಶ್ವರವೂ ಆಗಿರ್ತಕ್ಕಂಥ ಇಂಥ ಉತ್ಕೃಷ್ಟವಾದ ಮನುಷ್ಯ ಜನ್ಮ ಅಲ್ಲಿ ವಿಷ್ಣು ಭಕ್ತನಾಗಿ ತಾರತಮ್ಯಪೂರ್ವಕವಾಗಿ ಪರಮಾತ್ಮನನ್ನು ಸರ್ವೋತ್ತಮ ಅಂತ ಸ್ತೋತ್ರ ಮಾಡುವಂಥ ಇಂಥ ಉತ್ಕೃಷ್ಟ ಜನ್ಮ ಬಂದಾಗ ಮೋಕ್ಷಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ಅದಕ್ಕೆ ಸಾಧಕಗಳಾಗಿರ್ತಕ್ಕಂಥ ಜ್ಞಾನ ಭಕ್ತಿ ವಿಷಯ ವೈರಾಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕೇ ಹೊರತು ಅದನ್ನು ಬಿಟ್ಟು ನಾವು ಪ್ರತಿಬಂಧಕವಾದ ವಿಷಯ ಭೋಗಗಳನ್ನು ಸಾಂಸಾರಿಕ ಸುಖಗಳನ್ನು ಈ ರೀತಿಯಾಗಿ ಎಲ್ಲ ಅನರ್ಥಗಳಿಗೆ ಕಾರಣವಾಗುವಂಥ ಇಂಥ ಸಂಪತ್ತನ್ನು ಬೇಡಿದ್ರೆ ಅದು ನಮಗೆ ಮತ್ತೆ ಈ 84 ಲಕ್ಷ ಯೋನಿಗಳಲ್ಲಿ ಹೀನ ಯೋನಿಗಳಲ್ಲಿ ಜ್ಞಾನ ಅನುಸಂಧಾನವು ಸಾಧ್ಯ ಇಲ್ಲದೇ ಇದ್ದಂಥ ಯೋನಿಗಳಲ್ಲಿ ಸಂಚಾರ ಮಾಡೋದಕ್ಕೆ ಕಾರಣ ಆಗತ್ತೆ. ಅದು ಭಗವಂತನ ತಪ್ಪಲ್ಲ, ನಮಗೆ ಶಾಸ್ತ್ರಜ್ಞಾನವನ್ನು ಕೊಟ್ಟಿದ್ದಾರೆ ವೇದವ್ಯಾಸ ದೇವರಾಗಿ. ಹೀಗೆ ಜ್ಞಾನೋಪದೇಶ ಮಾಡುವ ಅನಂತ ಅವತಾರಗಳನ್ನು ಎತ್ತಿ ಪರಮಾತ್ಮ ಜ್ಞಾನೋಪದೇಶವನ್ನು ಮಾಡಿ ಇದು ವಿಹಿತ ಇದು ನಿಷಿದ್ಧ ಇಂತಿಂಥ ವರ್ಣಕ್ಕೆ ಇಂತಿಂಥ ಆಶ್ರಮಕ್ಕೆ ಇಂತಹ ಕರ್ಮಗಳನ್ನು ಮಾಡಬೇಕು, ಆ ಕರ್ಮ ಮೋಚನ ಆದಮೇಲೆ ಆಮೇಲೆ ಮೋಕ್ಷ ಇತ್ಯಾದಿ ಎಲ್ಲ ಜ್ಞಾನವನ್ನು ಭಗವಂತ ತಾನೂ ಕೊಟ್ಟು ಶ್ರೀಮದ್ ಆಚಾರ್ಯರ ಮೂಲಕ ಭಾಷ್ಯ ತಾತ್ಪರ್ಯಾದಿಗಳ ಮೂಲಕ ನಿಶ್ಚಯ ಜ್ಞಾನವನ್ನು ಕೊಟ್ಟು ಅದನ್ನು ಶ್ರವಣಾದಿಗಳನ್ನು ಮಾಡುವಂಥ ಮಹಾಸಾಮರ್ಥ್ಯವನ್ನು ಕೊಟ್ಟು ತಾನೇ ಅನಂತ ರೂಪಗಳಿಂದ ನಮ್ಮಲ್ಲಿ ನಿಂತು ಈ ಎಲ್ಲ ಶ್ರವಣ ಮನನಾದಿಗಳನ್ನು ಮಾಡಿಸಿದಾಗ ನಾವು ಸಾಂಸಾರಿಕ ಸುಖಕ್ಕಾಗಿ ಪ್ರಾರ್ಥನೆ ಮಾಡಿದರೆ ಶ್ರಮಯೇ ವಹಿ ಕೇವಲಂ, ಇಂತಹ ಉತ್ಕೃಷ್ಟ ಜನ್ಮ ಕೊಟ್ಟರು ಸಾಧನೆ ಮಾಡಿಕೊಳ್ಳಿಲ್ಲ ಅಂತ ವಯಸ್ಸಾದ ನಂತರದಲ್ಲಿ ಹೀನ ಯೋನಿನೋ ಅಥವಾ ಎಲ್ಲ ರೋಗಾದಿಗಳಿಂದ ದೈಹಿಕವಾಗಿ ಮಾನಸಿಕವಾಗಿ ಜರ್ಜರಿತರಾದಾಗ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಆದ್ದರಿಂದ ಈ ರೀತಿಯಾಗಿ ಮಾಡಬಾರದು. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಸುಮನಸದೇನು ಮನೆಯೊಳಗಿರಲು ಗೋಮಯ ಬಯಸು ಬಂದದಲ್ಲಿ. ಸುಮನಸರು ಅಂತಂದರೆ ದೇವತೆಗಳು, ಅಂದರೆ ಕಾಮಧೇನು ದೇವತೆಗಳು ಅಂದರೆ ಅಲ್ಲಿ ಸ್ವರ್ಗಲೋಕದಲ್ಲಿರ್ತಕ್ಕಂಥ ಕಾಮಧೇನುವೇ ಮನೆಯೊಳಗಿದ್ದಾಗ ಗೋಮಯ ಬಯಸುವಂತೆ, ಅದೆಷ್ಟು ಹಾಸ್ಯಾಸ್ಪದವೋ ಹಾಗೆ ಅಂತ. ಇಲ್ಲಿ ಗೋಮಯವನ್ನು ಸಾಮಾನ್ಯ ಹಸುವು ಕೊಡುತ್ತೆ, ಇಲ್ಲಿರುವಂಥದ್ದು ಕಾಮಧೇನು ಅಂತ ನಾವು ಬಯಸಿದ್ದನ್ನೆಲ್ಲ ಕೊಡುವಂತಹ ಕಾಮಧೇನು ಇದ್ದಾಗ ಅದನ್ನು ಚೆನ್ನಾಗಿ ಸಂರಕ್ಷಣೆ ಮಾಡಿ ನಮಗೇನು ಬೇಕೋ ಅದನ್ನು ಪಡ್ಕೋಬೇಕು. ನಮಗೆ ಮೋಕ್ಷಕ್ಕೆ ಪ್ರತಿಬಂಧಕ ಅಲ್ಲದೇ ಇರತಕ್ಕಂಥ ಸತ್ಕರ್ಮಗಳಿಗೆ ಪ್ರವೃತ್ತಿ, ಅದಕ್ಕೆ ಸಾಧಕಗಳಾಗಿರ್ತಕ್ಕಂಥ ಜ್ಞಾನ, ಭಕ್ತಿ, ಆರೋಗ್ಯ, ಆಯುಸ್ಸು, ಐಶ್ವರ್ಯ ಇತ್ಯಾದಿಗಳನ್ನು ಬೇಡಿ ಪಡ್ಕೋಬೇಕು. ಅದು ಸಾಧನೆಗಾಗಿ. ಅದನ್ನು ಬಿಟ್ಟು ಕಂಡವರ ಮನೆಗೆ ಹೋಗಿ ಸೆಗಣಿ ಬೇಡ್ಕೊಂಡು ತೊಗೊಂಡು ಬಂದು ಮನೆಯೊಳಗೆ ಹಸು ಇದ್ದರೂ ಅದು ಕಾಮಧೇನು ಇದ್ದರೂ ಕೂಡ ಬೆರಣಿ ತಟ್ಟಿ ಹಣ ಸಂಪಾದನೆ ಮಾಡ್ತೀನಿ ಅಂತಾದರೆ ಎಂಥ ಹಾಸ್ಯಾಸ್ಪದ ಆಗುತ್ತೋ ಆ ರೀತಿಯಾಗಿ ಆಗತ್ತೆ. ಇಲ್ಲಿ ಬೆರಣಿ ತಟ್ಟಿ ಅದನ್ನು ನಾವು ಕ್ರಯ ಅಂದರೆ ಮಾರಿದರೂ ಕೂಡ ಅದರಿಂದ ನಾವು ನಿರೀಕ್ಷಣೆ ಮಾಡಿದಷ್ಟು ಹಣ ಸಂಪಾದನೆಯೂ ಆಗಲ್ಲ. ಅದಾದಮೇಲೆ ಪಶುಪಾಲನಾ ವೃತ್ತಿಯನ್ನು ಮಾಡ್ತಕ್ಕಂಥ ವೈಶ್ಯ ಸ್ವಾವಲಂಬಿಯಾಗಿ ಶ್ರೀಮಂತನಾಗದೆ ದರಿದ್ರನೇ ಆಗ್ತಾನೆ. ಆದ್ದರಿಂದ ಧರ್ಮ, ಅರ್ಥ, ಕಾಮ ಮೂರು ಪುರುಷಾರ್ಥಗಳಿಂದ ತಾನು ದರಿದ್ರನಾಗ್ತಾನೆ ಅಂದರೆ ವಂಚಿತನಾಗ್ತಾನೆ. ಆದ್ದರಿಂದ ಆ ರೀತಿಯಾಗಿ ಬೇಡಬಾರದು ಅಂತ. ಆದ್ದರಿಂದ ವೇಣುಗಾನ ಪ್ರಿಯನ ಐಹಿಕ ಸುಖ ಅನುಭವ ಬೇಡದಲ್ಲೇ ಅಂತ. ಐಹಿಕ ಅಂದರೆ ಇಹಲೋಕದಲ್ಲಿ ಏನು ಸಾಂಸಾರಿಕ ಸುಖಗಳಿದೆ ಅದನ್ನು ನೀ ಯಾವತ್ತೂ ಬೇಡಬೇಡ. ವಿಷಯ ಪದಾರ್ಥಗಳಿಂದ ಇಹಲೋಕದಲ್ಲಿ ದೊರೆತಕ್ಕಂಥ ಸುಖಾನುಭವ ಅನ್ನೋದು ಅದು ಅಶಾಶ್ವತವಾಗಿದ್ದು ಕೇವಲ ಅಲ್ಪಕಾಲ ಮಾತ್ರ ಇರುವಂಥದ್ದು. ಅದರಿಂದ ಅದನ್ನು ಬೇಡದಲೇ. ಲಕ್ಷ್ಮೀ ಪ್ರಾಣನಾಥನ ಪಾದಭಕ್ತಿಯ ಬೇಡುಕೊಂಡಾಡು. ಪ್ರಾಣನಾಥ, ಪ್ರಾಣಸ್ಯ ಪ್ರಾಣ ಅಂತ ಅಂದರೆ ಪರಮಾತ್ಮ, ಅಂತಹ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮನ ಪಾದಕಮಲಗಳಲ್ಲಿ ನಿಶ್ಚಂಚಲವಾಗಿರ್ತಕ್ಕಂತಹ ಭಕ್ತಿಯನ್ನು ಕೊಡು, ಜ್ಞಾನವನ್ನು ಕೊಡು ಅಂತ ಈ ರೀತಿಯಾಗಿ ಪರಮಾತ್ಮನನ್ನು ಬೇಡು ಕೊಂಡಾಡು. ಬೇಡು ಅಂದರೆ ಮತ್ತೆ ಸಕಾಮಕರ್ಮ ಆಯ್ತಲ್ವಾ ಅಂತ ಕೇಳಿದ್ರೆ ಮೋಕ್ಷ ಬೇಡಿದರೆ ಕೂಡ ಅದು ನಿಷ್ಕಾಮಕರ್ಮದ ವ್ಯಾಪ್ತಿಗೆ ಬರುತ್ತೆ, ಅದು ಪ್ರತಿಬಂಧಕ ಆಗೋದಿಲ್ಲ. ಆದ್ದರಿಂದ ಪರಮಾತ್ಮನ ಪಾದಕಮಲಗಳಲ್ಲಿ ಅನನ್ಯವಾಗಿರ್ತಕ್ಕಂಥ ಭಕ್ತಿಯನ್ನು ಪ್ರಾರ್ಥನೆ ಮಾಡಿದರೆ ಆಗ ಅಜ್ಞಾನ ನಿವಾರಣೆಯಾಗಿ ಜ್ಞಾನ ಅನ್ನೋದು ಪ್ರಾಪ್ತಿಯಾಗತ್ತೆ. ಅಪರೋಕ್ಷ ಜ್ಞಾನ ಭಕ್ತಿ ಇದ್ದರೆ ಆಗ ಐಹಿಕ ಸುಖವನ್ನು ಬೇಡುವಂತಹ ಪ್ರವೃತ್ತಿಯಾಗಲಿ ಮನಸ್ಸಾಗಲಿ ಬರೋಲ್ಲ. ಅಕಸ್ಮಾತ್ ಒಂದು ವೇಳೆ ಪ್ರಾರಬ್ಧ ಕರ್ಮವಶದಿಂದ ಬೇಡಿದರೂ ಕೂಡ ಅದು ಅನರ್ಥಕರ ಆಗೋದಿಲ್ಲ. ಉತ್ತಮ ದೇವತೆಗಳು ಅನಾದಿಯಿಂದ ಪರಮಾತ್ಮನಲ್ಲಿ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಸಹಿತ ಭಕ್ತಿಯನ್ನು ಮಾಡುವಂಥವರಾಗಿದ್ದರೂ ಕೂಡ ಭಗವಂತನಲ್ಲಿ ಐಹಿಕ ಸುಖಗಳಿಗಾಗಿ ಲೋಕಾಧಿಪತ್ಯಗಳನ್ನು ಬೇಡಿ ಪಡ್ಕೋತಾರೆ. ಉದಾಹರಣೆಗೆ ಬ್ರಹ್ಮದೇವರು ಸತ್ಯಲೋಕಕ್ಕೆ ಅಧಿಪತ್ಯವನ್ನು, ರುದ್ರದೇವರು ಕೈಲಾಸಕ್ಕೆ ಅಧಿಪತ್ಯವನ್ನು ಇದೆಲ್ಲ ಅದನ್ನು ಭಗವಂತ ಯಾವತ್ತೂ ಬೇಡ ಅನ್ನೋದಿಲ್ಲ. ಮಕ್ಕಳು ಬೇಡಿದ್ರೆ ತಾಯಿ ಹೇಗೆ ಕೊಡ್ತಾಳೋ ಹಾಗೆ ಭಗವಂತ ಸಂತೋಷದಿಂದ ಆ ಲೋಕಾಧಿಪತ್ಯಗಳನ್ನು ಕೊಡ್ತಾನೆ. ಯಾಕೆ ಅಂತ ಕೇಳಿದ್ರೆ ಅವರು ಮತ್ತೆ ಇನ್ನೂ ಹೆಚ್ಚಿನ ಭಕ್ತಿಯನ್ನು ಪರಮಾತ್ಮನಲ್ಲಿ ಮಾಡೋದಕ್ಕೆ ಕಾರಣ ಆಗತ್ತೆ. ಅದೇ ವಾಯುದೇವರು ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ, ಇನ್ನೂ ಹೆಚ್ಚು ಭಕ್ತಿ ಪರಮಾತ್ಮನಲ್ಲಿ, ನನಗೆ ಇನ್ನೂ ಜ್ಞಾನ ಭಕ್ತಿ ಬರಲಿ ಅಂತ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಭಕ್ತಿ ಇಲ್ಲದೇ ಇರತಕ್ಕಂಥವರು ಭಕ್ತಿಯನ್ನು ಬೇಡದೆ ಐಹಿಕ ಸುಖವನ್ನು ಬೇಡಿದ್ರೆ ಅದು ಅನರ್ಥ ಆಗತ್ತೆ. ಹೇಗೆ ಅಂತ ತಿಳಿಸ್ತಾರೆ. ಧೂಮೇನ ಆವ್ರಿಯತೆ ವನ್ನಿಹಿ ಅಂತ, ಹೊಗೆ ಬೆಂಕಿಯನ್ನು ಆವರಿಸಿ ಅದು ಕಣ್ಣಿಗೆ ಕಾಣದೇ ಇದ್ದಂಗೆ ಆಗತ್ತೆ. ಬೆಂಕಿಯ ಪ್ರಕಾಶನೂ ಕೂಡ ಗೊತ್ತಾಗೋದಿಲ್ಲ, ಅದರ ಶಾಖ ಏನಿದೆ ಅಂತಲೂ ಗೊತ್ತಾಗಲ್ಲ. ಇದು ಸಾತ್ವಿಕ ಜೀವರನ್ನು ಈ ಕಾಮ ಅನ್ನೋದು ಆಕ್ರಮಣ ಮಾಡುವಂತಹ ರೀತಿ. ಅದೇ ರೀತಿಯಾಗಿ ಆದರ್ಶೋವಾ ಮಲೇನ ಚಾಂದ್, ಆದರ್ಶ ಅಂದರೆ ಕನ್ನಡಿ, ಕನ್ನಡಿಯಲ್ಲಿ ಕೊಳೆಯು ಕೂಡ ಮುಖ ಚೆನ್ನಾಗಿ ಕಾಣಿಸದೇ ಇದ್ದಂಗೆ ಮಾಡುತ್ತೆ. ಮೂರನೇದು ಉಲ್ಬೇನ ಆವೃತೋ ಗರ್ಭ ಅಂತ, ಗರ್ಭಚೀಲ ಶಿಶುವಿಗೆ ಹೊರಗೆ ಏನೂ ಕಾಣದಂತೆ ತಾನು ಪ್ರಯತ್ನ ಮಾಡಿದರೂ ಹೊರಗೆ ಬರಲಿಕ್ಕಾಗದೇ ಇದ್ದಂತೆ ಗಟ್ಟಿಯಾಗಿ ಬಂಧನ ಮಾಡುತ್ತೆ. ಇದು ತಾಮಸ ಜೀವರಿಗೆ. ಹೀಗೆ ಆ ಹೊಗೆ ಮತ್ತು ಬೆಂಕಿ ಆ ದೃಷ್ಟಾಂತವನ್ನು ಸಾತ್ವಿಕ ಜೀವರರು ಕಾಮ ಯಾವ ರೀತಿಯಾಗಿ ಆಕ್ರಮಿಸುತ್ತೆ ಅಂತ ಗೀತೆಯಲ್ಲಿ ಭಗವಂತ ತಿಳಿಸ್ತಾನೆ. ಈ ಕನ್ನಡಿಯ ದೃಷ್ಟಾಂತ ಅಲ್ಲಿ ಪ್ರತಿಬಿಂಬ ಅಸ್ಪಷ್ಟವಾಗಿ ತೋರೋದು. ಇದು ರಾಜಸ ಜೀವರನ್ನು ಕಾಮ ಯಾವ ರೀತಿಯಾಗಿ ಆಕ್ರಮಣ ಮಾಡುತ್ತೆ ಅನ್ನೋದನ್ನು ದೃಷ್ಟಾಂತ ಕೊಡ್ತಾನೆ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ. ಇನ್ನು ಉಲ್ಭೆಯನ ಆವೃತ್ತೋ ಗರ್ಭ ಅಂದರೆ ಗರ್ಭಚೀಲ, ಬಹಳ ಬಿಗಿಯಾಗಿ ಶಿಶುವಿಗೆ ಹೊರಗೆ ಬರಲಿಕ್ಕೂ ಆಗಲ್ಲ, ಅಲ್ಲಿ ಅಂಗಾಂಗಗಳ ಚಲನೆಯನ್ನು ಮಾಡಲಿಕ್ಕಾಗಲ್ಲ, ಹಾಗೆ ಈ ಕಾಮ ಅನ್ನೋದು ತಾಮಸ ಜೀವರನ್ನು ಆಕ್ರಮಣ ಮಾಡುತ್ತೆ ಅಂತ. ಹೀಗೆ ಸಾತ್ವಿಕ, ರಾಜಸ ಮತ್ತು ತಾಮಸ ಮೂರೂ ಜೀವರನ್ನು ಕಾಮ ಯಾವ ರೀತಿಯಾಗಿ ಆಕ್ರಮಣ ಮಾಡುತ್ತೆ ಅನ್ನೋದನ್ನಲ್ಲಿ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮೂರು ದೃಷ್ಟಾಂತಗಳಿಂದ ತಿಳಿಸ್ತಾನೆ. ಅದೇ ರೀತಿಯಾಗಿ ಏನೋ ಭಕ್ತಿ ಇಲ್ಲದೆ ಇದ್ದವರಿಗೆ ಐಹಿಕ ಸುಖ, ಶಿಶುವಿಗೆ ಗರ್ಭಚೀಲದಂತೆ ಪರಮಾತ್ಮನನ್ನು ಸರ್ವತಾ ಕಾಣದೇ ಇದ್ದಂತೆ ಮಾಡುತ್ತೆ. ಸ್ವಲ್ಪ ಭಕ್ತಿ ಇದ್ದರೆ ಕನ್ನಡಿಯ ಕೊಳೆಯಂತೆ ಐಹಿಕ ಸುಖ ಪರಮಾತ್ಮನ ದರ್ಶನವನ್ನು ಅಸ್ಪಷ್ಟವಾಗಿ ಮಾಡಿಸತ್ತೆ. ಕನ್ನಡಿಯ ಧೂಳನ್ನು ಸ್ವಲ್ಪ ಕೈಯಿಂದ ಹೀಗೆ ಒರೆಸಿದರೆ ಸಾಕು, ಆಮೇಲೆ ಸ್ಪಷ್ಟ ಪ್ರತಿಬಿಂಬ ಹೇಗೆ ಕಾಣುತ್ತೋ ಹಾಗೆ ಆ ಮಧ್ಯಮ ಜೀವಿಯಾಗಿ ಮಧ್ಯಮ ಅಧಿಕಾರಿಯಾಗಿರ್ತಕ್ಕಂಥವನು ಪರಮಾತ್ಮನ ದರ್ಶನಕ್ಕಾಗಿ ಸ್ವಲ್ಪ ಪ್ರಯತ್ನ ಮಾಡಿದರೆ ಸ್ಪಷ್ಟವಾಗಿ ಬಿಂಬರೂಪಿ ಪರಮಾತ್ಮನ ದರ್ಶನವನ್ನು ಮಾಡೋದಕ್ಕೆ ಸಾಧ್ಯ. ಇನ್ನು ಉತ್ತಮಾಧಿಕಾರಿಯಾಗಿರ್ತಕ್ಕಂಥ ಜೀವನಿಗೆ ಹೆಚ್ಚು ಭಕ್ತಿ ಇದ್ದವರಿಗೆ ಐಹಿಕ ಸುಖ ಬೆಂಕಿಗೆ ಹೊಗೆಯಂತೆ ಪರಮಾತ್ಮನ ದರ್ಶನ ಸುಸ್ಪಷ್ಟ ಆಗದೇ ಇದ್ದಂತೆ ಮಾಡುತ್ತೆ. ಸ್ವಲ್ಪ ಬೀಸಣಿಕೆ ತಗೊಂಡು ಗಾಳಿ ಹಾಕಿದರೆ ಹೊಗೆ ಹೋಗಿ ಬೆಂಕಿಯ ಪ್ರಕಾಶ, ಬೆಂಕಿಯ ಶಾಖ ಎಲ್ಲ ಹೇಗೆ ಗೊತ್ತಾಗತ್ತೋ ಹಾಗೆ ಉತ್ತಮಾಧಿಕಾರಿಗೆ ಪರಮಾತ್ಮನ ಬಿಂಬರೂಪಿ ಸಾಕ್ಷಾತ್ಕಾರ ಅನ್ನೋದಾಗತ್ತೆ. ಕಾಮ ಅನ್ನೋದು ಪ್ರತಿಬಂಧಕ ಆಗೋದಿಲ್ಲ. ಆದ್ದರಿಂದ ಐಹಿಕ ಸುಖವನ್ನು ಬೇಡದೆ ಶುದ್ಧವಾಗಿರ್ತಕ್ಕಂಥ ಭಕ್ತಿಯನ್ನು ಭಗವಂತನಲ್ಲಿ ಬೇಡು ಅಂತ ಈ ರೀತಿಯಾಗಿ ಗೀತೆಯಲ್ಲಿ ಶ್ರೀಕೃಷ್ಣ ಸಂದೇಶವನ್ನು ಕೊಡ್ತಾನೆ. ಅದಕ್ಕೆ ಆ ವೇಣುಗಾನ ಪ್ರಿಯನೇ ಸ್ಪಷ್ಟವಾಗಿ ತಿಳಿಸ್ತಾನೆ, ವೇಣುಗಾನ ಪ್ರಿಯನ ಐಹಿಕ ಸುಖ ಅನುಭವ ಬೇಡದಲೇ, ಲಕ್ಷ್ಮೀ ಪ್ರಾಣನಾಥನ ಭಾದವ ಕುದಿಯ ಬೇಡು ಕೊಂಡಾಡು ಅಂತ. ಉತ್ತಮನಾಗಿರ್ತಕ್ಕಂಥ ಉತ್ತಮಾಧಿಕಾರಿಯಾದ ಜೀವನಿಗೆ ಕಾಮ ಐಹಿಕ ಸುಖ ಇಚ್ಛೆಯನ್ನು ಬೆಂಕಿಯನ್ನು ಹೊಗೆಯಂತೆ ಸ್ವಲ್ಪ ಮಾತ್ರ ಆವರ್ಕ ಮಾಡಿರುತ್ತೆ. ಮಧ್ಯಮನಿಗೆ ಕನ್ನಡಿಯನ್ನು ಕೊಳೆಯಂತೆ ಸ್ವಲ್ಪ ಹೆಚ್ಚಾಗಿ, ಸಾತ್ವಿಕ ಜೀವನಿಗಿಂತ ಸ್ವಲ್ಪ ಹೆಚ್ಚಾಗಿ ಅಂದರೆ ಮೊದಲಿನ ದುಷ್ಟಾಂತಕ್ಕಿಂತ ಸ್ವಲ್ಪ ಹೆಚ್ಚಾಗಿ. ಅದೇ ರೀತಿಯಾಗಿ ಅಧಮಾಧಿಕಾರಿಗೆ ಗರ್ಭಸ್ಥ ಶಿಶುವನ್ನು ಗರ್ಭಚೀಲದಂತೆ ದೃಢವಾಗಿ ಬಂಧನ ಮಾಡಿ ಇಡತ್ತೆ. ಆದ್ದರಿಂದ ಐಹಿಕ ಸುಖವನ್ನು ಅಪೇಕ್ಷೆ ಪಡಬೇಡ, ಅದು ಸರಿಯಾದ್ದಲ್ಲ, ಅದು ಮುಂದೆ ಅನರ್ಥಕ್ಕೆ ಕಾರಣ ಆಗತ್ತೆ. ನಿನ್ನ ಮನುಷ್ಯ ಜನ್ಮದ ಸಾರ್ಥಕತೆ ಆಗಬೇಕು ಅಂತ ಆದರೆ ಬ್ರಹ್ಮಾವಬೋಧ ದಿಶಣಂ ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತನ ಜ್ಞಾನವನ್ನು ಮಾಡಿಕೊಳ್ಳೋದು, ಆ ಮೂಲಕ ಜನನ ಮರಣ ರೂಪವಾಗಿರ್ತಕ್ಕಂಥ ಸಂಸಾರದ ಬಂಧನಗಳ ಬಿಡುಗಡೆಗಾಗಿ ಪ್ರಯತ್ನವನ್ನು ಶಾಸ್ತ್ರ ಹೇಳಿದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಮಾಡೋದು, ಇದು ಉದ್ದೇಶ. ಆಗ ಮಾತ್ರ ಜನ್ಮ ಸಾರ್ಥಕತೆ ಆಗತ್ತೆ ಅಂತ ತಿಳಿಸ್ತಾರೆ.